ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಏನಾಗುತ್ತೆ ಅಂದ್ರೆ ಬಳ್ಳಾರಿ ಇಲಾಖೆಯಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ಬರ್ತಕ್ಕಂತ ವಿವಿಧ ಯೋಜನೆಗಳನ್ನು ರೈತರು ಒಂದೊಂದಾಗಿಯೂ ಕೂಡ ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡು ಸುಸ್ಥಿರವಾಗಿ ಒಂದನ್ನೇ ನಂಬದೆ ಎರಡು ಮೂರು ಬೆಳೆಯನ್ನು ಈ ತರ ಮಾಡ್ಕೊಳ್ತಾ ಹೋಗ್ತಾ ಇದ್ದಾಗ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಸರ್, ಈಗ ಬಹಳ ಮುಖ್ಯವಾಗಿ ಸಂಡೂರು ತಾಲೂಕಿನ ನಿಮ್ಮ ಈ ಕಚೇರಿಯ ಅಥವಾ ತೋಟಗಾರಿಕೆ ಇಲಾಖೆಯ 2021-22 ಸಾಲಿಗೆ ಏನೆಲ್ಲ ಗುರಿಗಳನ್ನ ಇಟ್ಕೊಂಡಿದ್ದೀರಿ ಮತ್ತು ನಿಮ್ಮ ಕ್ಷೇತ್ರ ಎಷ್ಟಿದೆ? ನಮ್ಮ ಸಂಡೂರು ತಾಲೂಕಿಗೆ ಒಟ್ಟು ಟೋಟಲ್ ಜಗರಪಲ್ಲಿ ಏರಿಯಾ 4072 ಹೆಕ್ಟೇರ್ ಇದೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ ಯಥೇಚ್ಛವಾಗಿ ಬರ್ತಕ್ಕಂಥದ್ದು ನಮ್ಮಲ್ಲಿ ಬಾಳೆ, ಅದರ ಜೊತೆಗೆ ಮಾವು, ಹಾಗೆ ಒಂದ್ ಸ್ವಲ್ಪ ಪಪ್ಪಾಯ, ದಾಳಿಂಬೆ ಇತ್ತಿತ್ತಲಾಗಿ ರೈತರು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಯಾಗಿ ನುಗ್ಗೆ ಪ್ರದೇಶ ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ನಾವು ಅಡಿಕೆ ಕೂಡ ರೈತರು ಈಗ ತಮ್ಮ ಇದರ ಜೊತೆಗೆ ಆಸಕ್ತಿ ಇರತಕ್ಕಂಥವ್ರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಆಮೇಲೆ ಮೆಣಸಿನಕಾಯಿ ಯಥೇಚ್ಛವಾಗಿ ಬೆಳೀತಾರೆ, ಅದರಿಂದ ಬಹಳ ಲಾಭ ಆಗುತ್ತೆ. ಅದೇನು ಮಳೆಗಾಲ ಟೈಮಲ್ಲಿ ಹಾಕೊಳ್ತಾರೆ. ನಮ್ಮ ತೋಟಗಾರಿಕೆಯಲ್ಲಿ ಹನಿ ನೀರಾವರಿ ಸೌಲಭ್ಯವನ್ನು ಪಡೆದಂತ ರೈತರು ಕೂಡ ಈ ವರ್ಷ ನಾನು ನೋಡಿದಾರಂಗೆ ಈ ವರ್ಷ ಚೆನ್ನಾಗಿ 1 ಎಕರೆಯಿಂದ ಹೆಚ್ಚು ಕಡಿಮೆ 3.5-4 ಲಕ್ಷ ಆದಾಯ ಕೂಡ ಪಡೆದಿರುತ್ತಾರೆ. ಖುಷಿಯಿಂದ ರೈತರು ಉಳ್ಳಾಗಡ್ಡಿಯಲ್ಲಿ ಕೂಡ ಇರುತ್ತಾರೆ. ಈಗ ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಹೊಸ ಪ್ರದೇಶ ವಿಸ್ತರಣೆ ಅಂತ ಏನ ಕರಿತೀವಿ. ಅದರ ಜೊತೆಗೆ ಹನಿ ನೀರಾವರಿ, ಅದರ ಜೊತೆಗೆ ಏನಪ್ಪ ಈರುಳ್ಳಿ ಸಂಗ್ರಹಣಾ ಘಟಕಗಳು ಅಂತ ಹೇಳ್ತೀವಿ. ಈಗ ನಮ್ಗೆ ಏನಾಗಿದೆ ಲಾಕ್ಡೌನ್ ಸಮಯದಲ್ಲಿ ನಮಗೆ ರೈತರಿಗೆ ಏನು ಹೊರಗಡೆ ಹೋಗಕ್ಕಾಗಲಾರದಂತ ಸಮಯದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ರೈತರು ಎಂತ ಸಂಗ್ರಹಣಾ ಘಟಕಗಳನ್ನು ತಯಾರಿಸಿಕೊಂಡು ಅದರಲ್ಲಿ ಸಂಗ್ರಹಣೆ ಮಾಡಿಬಿಟ್ಟು ರೇಟ್ ಯಾವಾಗ ಬರುತ್ತೆ ಅವಾಗ ಮಾರ್ತಕ್ಕಂತ ಬಹಳ ಉಪಯೋಗದಿಂದ ನಮ್ಮ ಸಂಡೂರಿನಲ್ಲಿ ಮಾಡಿಕೊಂಡಿದ್ದಾರೆ. ಅಂತ ರೈತರು ಕೂಡ ಇಲ್ಲಿ ಈಗ ಇತ್ತಿತ್ತಲಾಗಿ ಏನ ಪಬ್ಲಿಕ್ ಆದಂಗೆಲ್ಲ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಸಂಡೂರು ಭಾಗದಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರಿಗೂ ಒಬ್ಬ ರೈತನ ಹೊಲದಲ್ಲಿ ಏನಾಗುತ್ತೆ ಅಂದ್ರೆ 1 ಎಕರೆಗೆ 42 ತೆಂಗಿನ ಮರಗಳನ್ನು ನಾಟಿ ಮಾಡ್ಕೋಬಹುದು, ಹೊಸ ಪ್ರದೇಶ ಕೂಡ ನಾಟಿ ಮಾಡ್ಕೋಬಹುದು. ನುಗ್ಗೆ ಇರಬಹುದು, ಮಾವು ಇರಬಹುದು, ಬಾಳೆ ಇರಬಹುದು, ದಾಳಿಂಬೆ, ಪಪ್ಪಾಯ, ಆಮೇಲೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಅವರು ರೈತರು ಏನಪ್ಪ ಸಣ್ಣ ರೈತರು ನಮ್ಮ ಸಂಡೂರು ಭಾಗದಲ್ಲಿ ಬರ್ತಕ್ಕಂಥವರೆಲ್ಲ ದೊಡ್ಡ ರೈತರು ಯಾರೂ ಇಲ್ಲ. ಅದೇ ರೀತಿ ಅಂದ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಉದ್ಯೋಗ ಖಾತ್ರಿ ಚೀಟಿಯನ್ನು ಹೊಂದಿರುತ್ತಾರೆ. ಮತ್ತೆ ಏನಾಗುತ್ತೆ ಅಂದ್ರೆ ಅದನ್ನ ಅವರಿಗೆ ಒಂದ್ ಸ್ವಲ್ಪ ನಾವು ತಿಳಿಸಿ ಹೇಳಿ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಇದಕ್ಕೆ ಮೇನ್ ಉದ್ದೇಶ ಏನಪ್ಪ ರೈತರ ನೀರಾವರಿ ಇರಬೇಕು. ನಮ್ಮ ತೋಟಗಾರಿಕೆ ಅವಲಂಬನೆ ನಾವು ನೀಡಬೇಕಂದ್ರೆ ನಮ್ಮ ಇಲಾಖೆಯಿಂದ ಅವರು ಏನಪ್ಪ ನೀರಾವರಿ ಹೊಂದಿರಬೇಕು. ಆ ರೈತರ ಹೆಸರಿನಲ್ಲಿ ಇರ್ತಕ್ಕಂಥ ಉದ್ಯೋಗ ಖಾತ್ರಿ ಚೀಟಿ ಹೊಂದಿರುತ್ತಾರೆ. ಅದು ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಡೆದುಕೊಂಡು ನಮ್ಮ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಈಗ ನಾವು ಸಲ್ಲಿಸಿದ್ರೆ ಏನಾಗುತ್ತೆ ಒಂದು ತಿಂಗಳಲ್ಲಿ ಅವರಿಗೆ ಏನಾಗುತ್ತೆ ಗುಂಡಿ ತೆಗೆದಿದ್ದಾಗಿರ್ಬೋದು, ಗಿಡಗಳ ನಾಟಿ ಮಾಡಿದ್ದಾಗಿರ್ಬೋದು, ಆ ಸರ್ಕಾರದಿಂದ ಬಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರಿಗೆ ನಾವು ಕಳಿಸ್ತೀವಿ. ಕಳಿಸಿದ ಅದೇ ದುಡ್ಡನ್ನು ತಗೊಂಡು ಕೂಡ ರೈತರು ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಈ ವರ್ಷದ ಇದರಲ್ಲಿ ಏನಪ್ಪ ಅಂದ್ರೆ ಟೋಟಲ್ ಆಗಿ ನಮ್ಮ ಸಂಡೂರಿಗೆ ಏನಾಗುತ್ತೆ ಒಂದು 80,000 ಮ್ಯಾಂಡೇಜ್ ಅಂತ ಕರೀತೀವಿ. 80,000 ಮ್ಯಾಂಡೇಜ್ ಅಲ್ಲಿ ನಾವು ಒಂದು 350-400 ಎಕರೆ ಬೇರೆ ಬೇರೆ ಬೆಳೆಯನ್ನ ಅದರ ಜೊತೆಗೆ ಏನಪ್ಪ ಅಂದ್ರೆ ಈರುಳ್ಳಿ ಸಂಗ್ರಹಣಾ ಘಟಕವನ್ನು ನೀರು ಸಂಗ್ರಹಣಾ ಘಟಕವನ್ನು ಕೂಡ ನಾವು ರೈತರಿಗೆ ನೀಡ್ತಾ ಇದ್ದೀವಿ. ಅದರಲ್ಲಿ ಆಸಕ್ತಿ ಇರೋರೆಲ್ಲ ಬಂದ್ಬಿಟ್ಟು ಇವಾಗ ಎಲ್ಲ ಭಾಗವಹಿಸಿ ಅದರ ಸದುಪಯೋಗ ಕೂಡ ಪಡಿತಾ ಇದ್ದಾರೆ. ಈಗ ಸಂಡೂರು ತಾಲೂಕಿನಲ್ಲಿ ಈರುಳ್ಳಿ ಬೆಳೆಗಾರರ ಸಂಖ್ಯೆ ಒಂದಿಷ್ಟು ಜಾಸ್ತಿ ಇದೆ, ಆದ್ರೆ ಈರುಳ್ಳಿ ಮಾರುಕಟ್ಟೆಯಲ್ಲಿ ಎಷ್ಟೋ ಸಲ ಬೆಲೆ ಏರುಪೇರಾಗುವ ಸಾಧ್ಯತೆಗಳಿರುತ್ತೆ, ಎಷ್ಟೋ ಸಲ ರೈತರು ಅದನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡ್ಲಿಕ್ಕಾಗದೆ ಅದನ್ನ ಇಟ್ಕೊಳ್ಳಿಕ್ಕೂ ಆಗದೆ ನಾಶಪಡಿಸಿಕೊಳ್ಳುವಂತ ಘಟನೆಗಳು ಸಹಿತ ಆಗ್ತವೆ. ಈ ಈರುಳ್ಳಿ ಸಂಗ್ರಹಣಾ ಘಟಕ ಸ್ಥಾಪನೆ ಮಾಡಿಕೊಳ್ಬೇಕು ಅನ್ನೋದಾದ್ರೆ ಒಬ್ಬ ರೈತ, ಒಬ್ಬ ಈರುಳ್ಳಿ ಬೆಳೆಗಾರರು ಹೇಗೆ ಏನೆಲ್ಲ ಅದರ ಲಾಭವನ್ನು ಪಡ್ಕೊಳ್ಬಹುದು, ಯಾವ್ಯಾವ ಹಂತದಲ್ಲಿ ಇಲಾಖೆ ಅವರಿಗೆ ಸಹಾಯ ಮಾಡುತ್ತೆ, ಆ ಘಟಕ ಸ್ಥಾಪನೆ ಮಾಡೋದು ಹೇಗೆ, ಅದರ ಕ್ರಮಗಳು ಏನೇನಿದಾವೆ ಸರ್? ರೈತ ಬಾಂಧವರೇ, ನಮ್ಮ ತೋಟಗಾರಿಕೆಯಿಂದ ಈರುಳ್ಳಿ ಸಂಗ್ರಹಣಾ ಘಟಕವನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಮಾಡ್ಕೋಬಹುದು ಮತ್ತು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಅಂತೂ ಇದೆ, ಅದರಲ್ಲಿ ಕೂಡ ಮಾಡ್ಕೋಬಹುದು. ಒಬ್ಬ ರೈತ ಏನಪ್ಪ ಅಂದ್ರೆ ಈರುಳ್ಳಿ ಮಿನಿಮಮ್ ಅವ್ರಿಗೆ ಏನಪ್ಪ ಅಂದ್ರೆ 2.5 ಎಕರೆ ಹೊಲ ಹೊಂದಿರಬೇಕು. ಈಗ ಅದನ್ನು ಕೂಡ ನಾವು ಈ ವರ್ಷ ಇದರಲ್ಲಿ ಇಲ್ಲ, ನಮ್ಮ ಸಣ್ಣ ರೈತರು ಇರೋದ್ರ ಬಳ್ಳಾರಿಯಿಂದ ಕೂಡ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವು 1 ಎಕರೆ ಇರ್ತಕ್ಕಂಥವರಿಗೆ ಕೂಡ ನೀವು ಅನುದಾನ ನೀಡಕ್ಕೆ ನಾವು ಕೇಳಿದೀವಿ. ಅದು ಬಂದ್ರೆ ನಮ್ಗೆ ಬಹಳ ಒಳ್ಳೇದಾಗ್ತದೆ. ಈಗ ನಮ್ಮ ಇದ್ರ ಪ್ರಕಾರ ಇಂದಿನ 1.5 ಎಕರೆ ಇರಬೇಕು, 2.5 ಎಕರೆಯಲ್ಲಿ ಈರುಳ್ಳಿ ಬೆಳೀತಾ ಇರಬೇಕು ರೈತ. ಆತ ಏನಾಗುತ್ತೆ ಅಂದ್ರೆ ಒಂದು 40x12 ಸೈಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈರುಳ್ಳಿ ಸಂಗ್ರಹಣಾ ಘಟಕವನ್ನು ಮಾಡಿಕೊಂಡ್ರೆ ಅದರಲ್ಲಿ ಏನಾಗುತ್ತೆ ಬೇಸ್ ಲೆವೆಲ್ ಹಾಕೊಂಡ್ರೆ ಆತನಿಗೆ 1.25-1.30 ತನ ಖರ್ಚು ಬರುತ್ತೆ. ಆ ಖರ್ಚಲ್ಲಿ ನಾವೇನ್ ಮಾಡ್ತೀವಿ 87,500 ರೂಪಾಯಿ ಸಹಾಯಧನ ರೂಪದಲ್ಲಿ ರೈತನಿಗೆ ನೀಡ್ತೀವಿ. ಅದರಲ್ಲಿ ಯಾರೇ ಇರ್ಬೋದು, ಜನರಲ್ ಆಗಿರ್ಬೋದು, SC/ST ಆಗಿರ್ಬೋದು, ಎಲ್ಲರಿಗೂ ಕೂಡ ಈಕ್ವಲ್ ಪ್ರಯಾರಿಟಿ ಕೊಟ್ಕೊಂಡು ಇಲಾಖೆಯಿಂದ ಅದು ಒಂದು ಉತ್ತಮವಾಗಿ ಆಗ್ತಾ ಇದೆ. ಅಂತದೇ ಈಗ ಮೊನ್ನೆ ಕೋವಿಡ್ ಆಗಿರ್ಬೋದು, ರೇನಿ ಮಳೆಗಾಲದಲ್ಲಿ ಆಗಿರ್ಬೋದು, ನಮ್ಮ ಸಂಡೂರು ಭಾಗದಲ್ಲಿ ಏನ್ ಮಾಡ್ತಾರೆ, ಕಲ್ಲಿನ ಹಿಂದಿನ ಇದರಲ್ಲಿ ಚಪ್ಪಡಿ ಟೈಪ್ ಮಾಡ್ಕೊಂಡು ಇಟ್ಟಿದ್ದಾರೆ. ಅವ್ರಿಗೆ ಒಂದ್ ಸ್ವಲ್ಪ ಈಗ ಪ್ರಚೋದನೆ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಒಂದು 6 ತಿಂಗಳ ಈರುಳ್ಳಿ ಸಂಗ್ರಹಣೆ ಘಟಕ ಮಾಡ್ಕೋಬಹುದು, ಒಂದು 6 ತಿಂಗಳ ಇಲ್ಲ 3 ತಿಂಗಳ ಚಿಲ್ಲಿ ಮೆಣಸಿನಕಾಯಿ ಇದನ್ನ ಮಾಡ್ಕೋಬಹುದು. ಮತ್ತೆ ಆತನ ಇಲ್ಲಿ ಏನಾಗುತ್ತೆ, ಪ್ರಾಣಿ ಹಾವಳಿ ಇರುವುದರಿಂದ ಅಂತ ರೈತರಿಗೂ ಕೂಡ ಏನಾಗುತ್ತೆ, ಇನ್ನು ಸ್ವಲ್ಪ ಅವರು ಆಸಕ್ತಿಯಿಂದ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅವರು ಇರೋಕೆ ಏನಾದ್ರೂ ಪ್ರಾಣಿಗಳ ಇದು ಮಾಡೋಕ್ಕೂ ಕೂಡ ಬಹಳ ಉಪಯೋಗ ಆಗ್ತದೆ. ಅದನ್ನ ರೈತ ಬಾಂಧವರು ಸದುಪಯೋಗ ಪಡೆದುಕೊಂಡು ನನ್ನ ಕೋರಿಕೆ. ಈರುಳ್ಳಿ ಸಂಗ್ರಹ ಘಟಕ ಇರ್ತಲ್ಲ ಸರ್, ಅದರಲ್ಲಿ ಏನೆಲ್ಲ ತಾಂತ್ರಿಕತೆಗಳು ಇರ್ತದೆ ಅಂತ? ಈರುಳ್ಳಿ ಸಂಗ್ರಹಣಾ ಘಟಕದಲ್ಲಿ ತಾಂತ್ರಿಕತೆ ಹಿಂದಿನ ಸಂಗ್ರಹ ನಾವೇನ್ ಮಾಡ್ತಿದ್ವಿ ಅಂದ್ರೆ ಭೂಮಿ ಲೆವೆಲ್ ಆಗಿ ಮಾಡ್ತಿದ್ರು. ಈಗ ನಾವೇನು ಭೂಮಿಯಿಂದ 1.5 ಅಡಿ ಬಿಟ್ಟು ಕೊಟ್ಬಿಟ್ಟು ಅದರಲ್ಲಿ ಮೆಸ್ ಹಾಕ್ಬಿಟ್ಟು ಮೆಸ್ ಅಂತರದಲ್ಲಿ ನಾವೇನಾಗುತ್ತೆ ಈರುಳ್ಳಿ ಸಂಗ್ರಹಣಾ ಘಟಕ ನಾವು ಮಾಡಿದ್ರೆ ಅದು ಗಾಳಿ ಕೆಳಗಿನಿಂದನೂ ಗಾಳಿ ಆಡುತ್ತೆ, ಮತ್ತೆ ಪಕ್ಕದಲ್ಲಿ ಕೂಡ ಗಾಳಿ ಆಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಕೊಳೆ ಬರ್ತಕ್ಕಂಥದ್ದು ಮತ್ತೆ ಕೆಡೋದು ಇದೆಲ್ಲ ಇದಾಗಲ್ಲ. ಅವಾಗ ರೈತರಿಗೆ ಏನಾಗುತ್ತೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ಇನ್ನು ಸಂಗ್ರಹಣೆ ಜಾಸ್ತಿ ಕೆಪಾಸಿಟಿ ಇರೋದ್ರಿಂದ ಅದು ಈಗ ನಮ್ಮ ತಾಂತ್ರಿಕೆಯಿಂದ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಸರ್. ಅಂದ್ರೆ ಇದು ಒಂಥರ ನ್ಯಾಚುರಲ್ ಆಗಿ ಏರ್ ಕೂಲರ್ ತರ? ನ್ಯಾಚುರಲ್ ಏರ್ ಕೂಲರ್ ತರ ಅಲ್ಲ ಸರ್, ನ್ಯಾಚುರಲ್ ಏರ್ ಕೂಲರೇನೆ ಅಂತಾನೆ ಕರಿತೀವಿ ಸರ್ ನಾವನ್ನ. ಹಿಂದಿನ ಇದ್ರಲ್ಲಿ ಏನ್ ಮಾಡ್ತಿದ್ರಂದ್ರೆ ತಟ್ಟಿ ಕಟ್ಟಿಬಿಟ್ಟು ಮಾಡ್ತಿದ್ರು. ಇವಾಗ ಅದನ್ನೇ ಸ್ವಲ್ಪ ಪ್ರಮಾಣದಲ್ಲಿ ರೈತರು ಏನಪ್ಪಾ ಅಂದ್ರೆ 1 ಲಕ್ಷದಿಂದ ಒಂದು 25 ಲಕ್ಷ ಖರ್ಚು ಮಾಡ್ಕೊಂಡ್ರೆ ಅವ್ರಿಗೆ ಶಾಶ್ವತವಾಗಿ ಒಂದು 15-20 ವರ್ಷ ಅದನ್ನ ವರ್ಷಕ್ಕೊಂದ್ಸಲ 2 ಸಲ ಒಂದ್ ಸ್ವಲ್ಪ ಪೇಂಟ್ ಬಳ್ಕೊಂಡ್ಬಿಟ್ರೆ ಅವ್ರ ವರ್ಷ ಪೂರ್ತಿನೂ ಬಳಕೆ ಮಾಡ್ಕೋಬಹುದು ಸರ್. ಈಗ ನಿಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಎಷ್ಟು ಘಟಕಗಳಿದಾವೆ ಸರ್? ನಮ್ಮ ಕಚೇರಿ ವ್ಯಾಪ್ತಿಯಲ್ಲಿ 25 ಈ ವರ್ಷ ಮಾಡಿಸಿದ್ದೀನಿ. ಈ ವರ್ಷ ಕೂಡ ನಾನು ಒಂದು 100 ವರೆಗೆ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ. ಈ ಸರ್ಕಾರದಿಂದ ಅನುದಾನ ಬಂದ ಫಸ್ಟ್ ಅವರಿಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ನೀರಾವರಿ ಇರ್ತಕ್ಕಂಥವ್ರು 2 ಬೆಳೆಗೆ ಅವಲಂಬನೆ ಆಗಿರ್ತಾರೆ. ಒಂದು ಮಳೆಗಾಲದಲ್ಲಿ ಗೋವಿನ ಜೋಳ ತಗೊಂಡ ನಂತರ ನೆಕ್ಸ್ಟ್ ಹಾಕದೆ ಉಳ್ಳಾಗಡ್ಡಿ. ಅಂತ ರೈತರಿಗೆ ಏನಾಗುತ್ತೆ ಅಂದ್ರೆ ನಾವು ಮನವೊಲಿಸಿ ಅವ್ರಿಗೆ ಮಾಡಿದ್ದೇ ಆದ್ರೆ ಅವರ ಜೀವನ ಮುಂದೆ ಏನಾಗುತ್ತೆ ಸಂಗಣೆ ಮಾಡ್ಕೊಂಡು ಈಗ 3,000-4,000 ಇರ್ತಕ್ಕಂಥದ್ದು ಒಂದ್ ಸ್ವಲ್ಪ ಜಾಸ್ತಿ ಆದದ್ನಾಗ ರೈತರಿಗೆ ಒಂದು ಸ್ವಾವಲಂಬನೆ ಜೀವದಿಂದ ಅವರು ಉತ್ತಮವಾಗಿ ಆದಾಯವನ್ನು ಗಳಿಸಿ ಕೂಡ ಅವರು ಸಮಗ್ರವಾಗಿ ತೋಟಗಾರಿಕೆ ಮಾಡ್ಕೊಂಡ್ರೆ ಅವ್ರಿಗೆ ಬಹಳ ಅನುಕೂಲ ಆಗ್ತದಂತೆ ಸರ್. ರೈತರು ಸಾಮಾನ್ಯ ಕೃಷಿ ಪದ್ಧತಿಗಿಂತ ಇಂಟಿಗ್ರೇಟೆಡ್ ಅಗ್ರಿಕಲ್ಚರ್ ಸಿಸ್ಟಮ್ ಅಂದ್ರೆ ಸಮಗ್ರ ಕೃಷಿ ಪದ್ಧತಿಗೆ ಹೆಚ್ಚು ಒಲವು ತೋರಿಸಿಕೊಳ್ಳುವಂತ ಪ್ರಕ್ರಿಯೆ ಇತ್ತೀಚೆಗೆ ಹೆಚ್ಚಾಗಿದೆ. ಆ ಸಮಗ್ರ ಕೃಷಿ ಪದ್ಧತಿಗೆ ತೋಟಗಾರಿಕೆ ಇಲಾಖೆಯ ಸಹಕಾರ ತುಂಬಾ ಅಗತ್ಯ ಇರ್ತದೆ. ಸೊ ಅದು ಸಂಪೂರ್ಣವಾಗಿ ಈಡೇರುವುದು ನಿಮ್ಮ ಇಲಾಖೆಯಿಂದನೇ. ಸೊ ಸಮಗ್ರ ಕೃಷಿ ಪದ್ಧತಿಯಲ್ಲಿ ತೋಟಗಾರಿಕೆ ಇಲಾಖೆಯ ಮಹತ್ವ ಏನಿದೆ, ನೀವು ಯಾವ ರೀತಿ ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ? ಈಗ ನಾವು ರೈತರಲ್ಲಿ ಮನವಿ ಏನಪ್ಪಾ ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಪ್ರತಿಯೊಂದನ್ನು ಇರಬಹುದು. ಈಗ ನಮ್ಮ ತೋಟಗಾರಿಕೆ ಇರ್ಬೋದು, ತೋಟಗಾರಿಕೆ ಬೆಳೆಯಲ್ಲಿ ಮೀನುಗಾರಿಕೆ ಬರ್ತದೆ, ಕೋಳಿ ಸಾಕಾಣಿಕೆ ಬರ್ತದೆ, ಅದರಲ್ಲಿ ಕೃಷಿ ಇಲಾಖೆಯಿಂದ ಮಾಡ ಸಮಗ್ರವಾಗಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಈಗ ನಾವು ಒಂದು ಬೆಳೆ ಏನಿರ್ತದೆ ನಮ್ಮದು ಮಾವಿನ ಬೆಳೆ ಸಪೋಸ್ ಮಾಡಿದ್ರಂದ್ರೆ ಎತ್ತರ ಹೋಗೋದ್ರಿಂದ ಅವ್ರು ಕೆಳಗಡೆ ಏನಪ್ಪಾ ಕೃಷಿ ಈಗ ಸಾವಯವ ಪದ್ಧತಿಯಲ್ಲಿ ಬೆಳೆತಕ್ಕಂಥದ್ದು ರೂಢಿ ಜಾಸ್ತಿ ಇದೆ. ಒಂದೇ ಹೊಲದಲ್ಲಿ 4-5 ತರ ಬೆಳೆಗಳನ್ನು ಬದುವಿನ ಸುತ್ತರದ ಆಗಿರ್ಬೋದು, ಆಮೇಲೆ ಆತನ ಫೆನ್ಸಿಂಗ್ ಆಗಿರ್ಬೋದು, ಮತ್ತು ಆಮೇಲೆ ನಡುಕು ಅಂತರ ಬೆಳೆಯಾಗಿ ಕೂಡ ಅದನ್ನ ಮಾಡಿಕೊಂಡ್ರೆ ಸಮಗ್ರವಾಗಿ ಈಗ ಏನಾಗುತ್ತೆ ರೈತನದ ಹೆಂಗಂದ್ರೆ ಒಂದು ರೀತಿ ಏನಪ್ಪಾ ಅಂದ್ರೆ ಸೀಸನ್ ವೈಸ್ ಇದ್ದದ್ನ ಒಂದು ರೇಟ್ ಸಿಗುತ್ತೆ ಒಂದು ರೇಟ್ ಸಿಗಲ್ಲ. ಅಂತ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ತರಕಾರಿ ಬೆಳೆನ ಮಾಡ್ಕೋಬಹುದು, ಇಲ್ಲ ನುಗ್ಗೆಯ ಬೆಳೆಯನ್ನ ಮಾಡ್ಕೋಬಹುದು, ಇಲ್ಲ ಪಪ್ಪಾಯ ಮಾಡ್ಕೋಬಹುದು. ಅದರ ಜೊತೆಗೆ ಈ ತರ ಪ್ರತಿಯೊಂದನ್ನು ಬೇರೆ ಬೇರೆ ತನ್ನ ಚಿಕ್ಕ 1 ಎಕರೆದಲ್ಲಿ ಕೂಡ ಸಮಗ್ರವಾಗಿ 5-6 ಬೆಳೆಗಳನ್ನು ಮಾಡ್ಕೊಂಡಾಗ ಆತನಿಗೆ ಮಿನಿಮಮ್ ಏನಾಗುತ್ತೆ ಒಂದು 3 ಬೆಳೆ ಆದ್ರೂ ಕೂಡ ಆತನಿಗೆ ಆದಾಯ ಕೊಡ್ತಕ್ಕಂತ ರೂಪದಲ್ಲಿ ಬೆಳವಣಿಗೆ ಆಗ್ತದೆ. ಅದು ಕೂಡ ರೈತನಿಗೆ ಸಮಗ್ರವಾಗಿ ಬೆಳವಣಿಗೆ ಆಗಕ್ಕ ಬಹಳ ಅನುಕೂಲ ಆಗುತ್ತೆ. ಈಗ ಒಬ್ಬ ರೈತ ಸಮಗ್ರ ಕೃಷಿ ಪದ್ಧತಿಗೆ ಒಳಗಾಗಬೇಕು ಅನ್ನೋದಾದ್ರೆ ನಿಮ್ಮ ಇಲಾಖೆಯಿಂದ ಯಾವ ರೀತಿಯ ಉತ್ತೇಜನ ನೀಡಲಿಕ್ಕೆ ಸಾಧ್ಯವಾಗ್ತದೆ? ಆರ್ಥಿಕ ಸಹಾಯವಾಗಿರ್ಬೋದು ಅಥವಾ ಬೆಳೆಗಳ ಆಯ್ಕೆ ಆಗಿರ್ಬೋದು, ಅವರಿಗೆ ತರಬೇತಿ ಕೊಡೋದಾಗಿರ್ಬೋದು, ಇದೆಲ್ಲ ಚಟುವಟಿಕೆಗಳನ್ನ ಹೇಗೆ ಮಾಡ್ತಾ ಇದ್ರಿ? ನಮ್ಮ ಸಮಗ್ರವಾಗಿ ತೋಟಗಾರಿಕೆ ಇಲಾಖೆ ಅಂದ್ರೆ ಈಗ ನಾವು ಏನಾಗುತ್ತೆ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಪ್ರತಿಯೊಬ್ಬ ರೈತನಿಗೂ ಕೂಡ ತೋಟಗಾರಿಕೆ ಬೆಳೆ ಹೊಸ ಪ್ರದೇಶ ವಿಸ್ತರಣೆ ಮಾಡ್ಕೊಳ್ಳೋಕೆ ಅನುಕೂಲ ಮಾಡ್ಕೊಡ್ತೇವೆ. ಅವಾಗ ಏನಾಗ್ತದೆ ಅಂದ್ರೆ ಅವರು ಬಾಳೆ ಜೊತೆಗೆ ಏನ್ ಮಾಡ್ತಾರೆ ಅಡಿಕೆ ಹಾಕೊಳ್ತಾರೆ, ಅಡಿಕೆ ಜೊತೆಗೆ ಆ ಬಾಳೆಯಲ್ಲಿ ಏನೋ ತರಕಾರಿ ಬೆಳೀತಾರೆ. ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಬಾಳೆ ಏನಾಗುತ್ತೆ ಮಿನಿಮಮ್ 1-1.5 ವರ್ಷವರೆಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಅಡಿಕೆ ಉತ್ತಮವಾಗಿ ಬರ್ತಾ ಇದೆ ನಮ್ಮ ಸಂಡೂರು ಭಾಗದಲ್ಲಿ. ಅವಾಗ ನಾವು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಾಳೆಗೆ ಸಹಾಯಧನ ಕೊಡ್ತೀವಿ ಅವರಿಗೆ. ಅವ್ರು ಏನ್ ಮಾಡಬೇಕು, ಅದೇ ದುಡ್ಡಂತ ಅವ್ರ ಲೇಬರ್ ಬಂದಂತ ದುಡ್ಡನ್ನು ತೆಗೆದುಕೊಂಡು ಅಡಿಕೆ ಮಾಡಬಹುದು, ನುಗ್ಗೆಯಲ್ಲಿ ನುಗ್ಗೆ ಮಾಡ್ಕೋಬಹುದು, ಅದರಲ್ಲಿ ಬದಿನ ಸುತ್ತ ತೆಂಗು ಮಾಡ್ಕೊಂಡಾಗ ಅವಾಗ ಏನಾಗುತ್ತೆ ರೈತರು ಉತ್ತಮವಾಗಿ ಬೆಳವಣಿಗೆ ಆಗಾಕ ಕಾಯ್ಕೊಂಡ್ ಕೂರೋದು ಬೇಡ. 1 ವರ್ಷದ ನಂತರ ಬಾಳೆ ಬರುತ್ತೆ, ಆ ನಂತರ ಅಡಿಕೆ 3 ವರ್ಷದ ನಂತರ ಅಡಿಕೆ ಅವ್ರಿಗೆ ಬಿಟ್ಕೊಂಡ್ರೆ ಸಮಗ್ರವಾಗಿ ಬೆಳವಣಿಗೆ ಆಗಕ್ಕೆ ಸಾಧ್ಯವಾಗುತ್ತೆ ಸರ್. ಕೃಷಿ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ನೀರಿನ ಮಿತ ಬಳಕೆ ಬಹಳ ಮುಖ್ಯ. ಈ ನೀರಿನ ಮಿತ ಬಳಕೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಇಲಾಖೆಯಿಂದ ಏನೆಲ್ಲ ಅವರಿಗೆ ತಂತ್ರಜ್ಞಾನವನ್ನು ಅಳವಡಿಸಿಕೊಡ್ಲಿಕ್ಕೆ ಸಾಧ್ಯತೆ ಇದೆ? ಅದನ್ನ ಹೇಗೆ ಪಡ್ಕೊಳ್ಬೇಕು ರೈತರು? ಉತ್ತಮವಾಗಿ ಮೇನ್ ಅಂತ ಬಂದ್ರೆ ನಮ್ಮ ನೀರ್ ಇತ್ತಪ್ಪಂದ್ರೆ ನಾವು ತೋಟಗಾರಿಕೆ ಬೆಳೆ ಮಾಡ್ಬೇಕಾರಾಗ್ಲಿ, ಕೃಷಿನೇ ಆಗ್ಲಿ, ಯಾವ್ದಾರಾಗ್ಲಿ, ನೀರು ಸಮಗ್ರವಾಗಿ ಇತ್ತಪ್ಪಂದ್ರೆ ಅವಾಗ ಮಾತ್ರ ನಾವು ಯಥೇಚ್ಛವಾಗಿ ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇದು ಇಲಾಖೆಯಿಂದ ಏನಪ್ಪ ಅಂದ್ರೆ ಹನಿ ನೀರಾವರಿ ಯೋಜನೆ ಅಡಿಯಲ್ಲಿ ಒಬ್ಬ ರೈತನಿಗೆ 5 ಎಕರೆವರೆಗೆ ನಾವು ಕಡಿಮೆ ಪ್ರಮಾಣದಲ್ಲಿ 4x4 ಫೀಟಿಗೆ ಒಂದರಂತೆ 5 ಎಕರೆವರೆಗೆ 90% ಅಂದ್ರೆ 90% ಸಹಾಯಧನ ರೂಪದಲ್ಲಿ ಕೊಡ್ತೀವಿ. ಆ ನಂತರ ಏನಾಗುತ್ತೆ, ಒಬ್ಬ ಕುಟುಂಬಕ್ಕೆ 12.5 ಎಕರೆವರೆಗೆ ನಾವು ಸರ್ಕಾರದ ಇಲಾಖೆಯಿಂದ ಸಹಾಯಧನ ಕೊಡಬಹುದು. 5 ಎಕರೆವರೆಗೆ ಸಣ್ಣ ನೀವು ತೋಟಗಾರಿಕೆ ಬೆಳೆಯಲ್ಲಿ ತರಕಾರಿ ಮಾಡಿಕೊಂಡ್ರೆ 5 ಎಕರೆವರೆಗೆ ಲಿಮಿಟ್ ಇರುತ್ತೆ. ತದನಂತರ ಮಾವು ಬೆಳೆ ಏನಾರು ಮಾಡಿದ್ರೆ ನೀವು 12 ಎಕರೆವರೆಗೆ ಒಂದು ಕುಟುಂಬಕ್ಕೆ ಸಿಗುತ್ತೆ, ಅದು 40% ರೂಪದಲ್ಲಿ ನಿಮಗೆ ಅನುದಾನ ಸಿಗುತ್ತೆ. ಆ ಯಾವುದೇ ಒಬ್ಬ ರೈತರಾಗ್ಲಿ ಫಸ್ಟ್ ನಾವು ಹನಿ ನೀರಾವರಿ ಅಳವಡಿಕೆ ಮಾಡ್ಕೋಬೇಕಂದ್ರೆ ಸಣ್ಣ ಇದರಿಂದ ತರಕಾರಿ ಮಾಡ್ಕೊಂಡ್ ಹೋದಂಗೆ ಏನಾಗುತ್ತೆ, ನೀವು ಯಾವ ಬೆಳೆಗಾದರೂ ಪರಿವರ್ತನೆ ಆಗ್ಬಹುದು. ನೀರಿನ ಏನಾಗುತ್ತೆ ಅಂದ್ರೆ ಬಹಳ ಅಮೂಲ್ಯವಾದಂತ ನಮಗ ಒಂದು ಅಂಗನೇ ಅನ್ಬೇಕು ನಾವು ಒಂದು ಜೀವನ. ಈಗ ಈ ವರ್ಷ ಎಲ್ಲ ಈ ಪರಿಸ್ಥಿತಿಯಲ್ಲಿ ಈಗೇನು ಮಳೆ ಆಗಿದೆ 2 ವರ್ಷದಿಂದ ಚೆನ್ನಾಗಿ ಆಗ್ತಾ ಇದೆ, ಅಂತದ ಕೃಷಿ ಹೊಂಡಗಳನ್ನ ಮಾಡ್ಕೋಬೇಕು. ಮೇನ್ ರೈತರು ಏನಪ್ಪಾ ಒಂದು 15-15 20-20 ಸೈಜ್ನಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು ತಾಟ್ ಪಲ್ ಹಾಕೊಂಡ್ರೆ ತಾಟ್ ಪಲ್ ಏನಾಗುತ್ತೆ, 6 ತಿಂಗಳ ನಿಮಗೆ ನೀರು ಸಂಗ್ರಹಣೆ ಒಂದು 12,000 13,000 1,00,000ವರೆಗೆ ನೀವು ಕೆಪಾಸಿಟಿ ಇರ್ತದೆ. ಹಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ, ಬೇಸಿಗೆಯಲ್ಲಿ 3 ತಿಂಗಳ ಏನಾದರೂ ನಾವು ತೋಟಗಾರಿಕೆ ಬೆಳೆಯನ್ನು ಕಾಪಾಡಿಕೊಂಡ್ರೆ ನಮ್ಮನ್ನ ಮುಂದಿನ ಜೀವನದಲ್ಲಿ ರೈತರನ್ನ ಒಂದು 15-20 ವರ್ಷ ಗಿಡಗಳು ಚೆನ್ನಾಗಿ ನಮಗೆ ಕಾಪಾಡ್ತವೆ. ಅದರಲ್ಲಿ ನಮ್ಮ ಇಲಾಖೆಯಿಂದ ಕೂಡ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಕೃಷಿ ಹೊಂಡಗಳಂತ ಮಾಡಿಸ್ತೀವಿ ಮತ್ತು ಸಮುದಾಯ ಕೃಷಿ ಹೊಂಡಗಳಂತ ಮಾಡಿಸ್ತೀವಿ. ಅವು ಏನಾಗ 45-50 ಮೀಟರ್ ಇದರಲ್ಲಿ ಒಂದು 1/2 ಎಕರೆಯಿಂದ 3/4 ಎಕರೆ ಆಗುತ್ತೆ. ಅದಕ್ಕೆ ಏನಾಗುತ್ತೆ, ಒಂದು 8-10 ಲಕ್ಷ ಖರ್ಚಾಗುತ್ತೆ. ನಮ್ಮ ಇಲಾಖೆಯಿಂದ ನಾವು ಸಹಾಯಧನ ರೂಪದಲ್ಲಿ 4 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ನೀಡ್ತೀವಿ. ಅದರಲ್ಲಿ ಆಸಕ್ತಿ ಇರೋರು ಅದನ್ನ ಮಾಡಿಕೊಂಡ್ರೆ ಒಂದು 15-20 ಎಕರೆ ಆರಾಮ ಅವರು ತೋಟಗಾರಿಕೆ ಕೃಷಿ ಬೆಳೆಗಳನ್ನಾಗಲಿ ಯಾವ್ದಾದ್ರೂ ಬೆಳೆಯಕ್ಕೆ ಬಹಳ ಅನುಕೂಲ ಆಗುತ್ತೆ. ಸರ್, ಈಗ ನಿಮ್ಮ ಇಲಾಖೆಯಿಂದ ಎಷ್ಟು ಕೃಷಿ ಹೊಂಡಗಳನ್ನು ಈಗಾಗಲೇ ನಿರ್ಮಿಸಲಾಗಿದೆ ಮತ್ತು ಈ ಸಾಲಿನಲ್ಲಿ ಎಷ್ಟು ಗುರಿಗಳನ್ನು ಹಾಕೊಂಡಿದ್ದೀರಿ? ನಮ್ಮ ತೋಟಗಾರಿಕೆ ಇಲಾಖೆ ಸಂಡೂರಿನಿಂದ ನಾನು ಹೋದ ವರ್ಷ ಏನಪ್ಪ ಅಂದ್ರೆ 8 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಬಂತು ಮತ್ತು ಆರ್ಕೆಯು ಅಂತೀವಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಎರಡರಲ್ಲಿ ಸೇರಿಸ್ಬಿಟ್ಟು 8 ಆಗಿದ್ದಾವೆ. ಈ ವರ್ಷ ನಾನು 15 ಕೇಳಿದ್ದೀನಿ. 15 ಈ ಸಲ ಬಂತಪ್ಪ ಅಂದ್ರೆ ಈ ಭಾಗದಲ್ಲಿ ತುಮಟಿ ಭಾಗ ಆಗಿರ್ಬೋದು, ಮೆಟ್ರಿಗಿ ಆ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ನೀರಿನ ಬಹಳ ತೊಂದರೆ ಇದೆ. ಅಲ್ಲಿ ಇರ್ತಕ್ಕಂಥ ರೈತರು ಇದು ಮಾಡ್ಕೊಂಡ್ರೆ 15-20 ಎಕರೆ ಮಾಡ್ಕೋಬಹುದು. ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ನಾವು ಹೊಲ ಇದ್ದರಷ್ಟೇ ರೈತರಂತ ಅಲ್ಲ, ರೈತರು ಹೊಲ ಇರ್ಲಾರ್ದರೂ ಕೂಡ ತರಕಾರಿ ಮಾರೋರು ತಳ್ಳುಗಾಡಿಗಳು ಕೂಡ ನಾನು ಹೋದ ವರ್ಷ ಒಂದು 15 ಗಾಡಿಗಳನ್ನು ಕೊಟ್ಟಿದ್ದೀನಿ. ಈ ವರ್ಷ ತುಂಬಾ ಬೇಡಿಕೆ ಇರೋದ್ರಿಂದ ಒಂದು 30 ಕೇಳಿದ್ದೀನಿ ನಾನು. ಇದರಲ್ಲಿ ರೈತರು ಇರಬೇಕಂತ ಏನಿಲ್ಲ, ಹೊಲ ಇಲ್ದಾರೂ ಕೂಡ ಇದನ್ನ ಸದುಪಯೋಗ ಪಡ್ಕೋಬೇಕಂತ ನಾನು ಒಂದು ಕೋರಿಕೆ ರೈತರಲ್ಲಿ. ಅಂದ್ರೆ ಕೃಷಿಕರು ಕೃಷಿ ಭೂಮಿ ಇಲ್ಲದೆ ಇದ್ರು ಸಹಿತ ತರಕಾರಿ ಬೆಳೆಗಳನ್ನ ಮಾರಾಟ ಮಾಡುವಂತವರು ಯಾರ್ಯಾರು ವ್ಯಾಪಾರಸ್ಥರು ಇದ್ದಾರೆ ಅವರಿಗೆ ತಳ್ಳುಗಾಡಿಗಳನ್ನ ನಿರ್ಮಿಸಿಕೊಡುವಂತ ಯೋಜನೆ ಇದೆ. ಅದಕ್ಕೆ ಎಷ್ಟು ವೆಚ್ಚ ತಗಲುತ್ತೆ, ರೈತರು ಎಷ್ಟು ಅಥವಾ ಆ ವ್ಯಾಪಾರ ಮಾಡುವಂತವರು ಎಷ್ಟು ಹಣ ಕಟ್ಟಬೇಕಾಗ್ತದೆ? ತಳ್ಳುಗಾಡಿ ಇದರಲ್ಲಿ ಏನಾಗುತ್ತೆ, 30,000 ರೂಪಾಯಿ ಖರ್ಚಾಗುತ್ತೆ ಸರ್. ಅದಕ್ಕೆ 30,000 ರೂಪಾಯಿ ನಾವೇನ್ ಮಾಡ್ತೀವಿ, 15,000 ರೂಪಾಯಿ ಇಲಾಖೆಯಿಂದ ಕೊಡ್ತೀವಿ. ಇನ್ನು 15,000 ರೂಪಾಯಿ ರೈತರು ಅವ್ರೇನಾಗುತ್ತೆ ಅಂದ್ರೆ ಅವರೇ ಮಾಡಿಸ್ಕೊಂಡು ಇಲ್ಲ ನಮ್ಮ ಇಲಾಖೆಯಲ್ಲಿ ಕೊಪ್ಪಳದ ಎಂಪಾನೆಲ್ಮೆಂಟ್ ಅಂತ ಇರುತ್ತೆ ಅವ್ರ ಆಯ್ಕೆ ಆಗಿರ್ತಾರೆ, ಅವ್ರಿಗೆ ಹೋಗಿ ನಾವು ದುಡ್ಡು ಕೊಟ್ರೆ ಅದು ಏನಾಗುತ್ತೆ ಅಂದ್ರೆ ರೈತರೇ ಕೊಡ್ಬೇಕು. ರೈತರು ಕೊಟ್ಟಮೇಲೆ ನಾವು ಸಬ್ಸಿಡಿ ರೂಪದಲ್ಲಿ ರೈತರ ಅಕೌಂಟ್ಗೆ ಹಾಕ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದ್ರೆ ರೈತರೇ ಇರ್ಬೇಕಂತ ಏನಿಲ್ಲ, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ಯಾವ್ದಾದ್ರೂ ಬೆಳೆ ಮಾಡ್ಕೊಳ್ಳಕ್ಕೆ ಈ ವರ್ಷ ನಾವು ಇಲ್ಲಿ ಸಂಡೂರಿನಲ್ಲಿ ನಾನು ನೋಡಿದಂಗೆ ಈ ಕೋವಿಡ್ ಇರ್ತಕ್ಕಂತ ಪರಿಸ್ಥಿತಿಯಲ್ಲಿ ನಮ್ಮ ತಳ್ಳುಗಾಳಿಗಳು ಕೂಡ ಎಲ್ಲಾ ಪ್ರತಿಯೊಬ್ಬರಿಗೂ ಕೂಡ ತರಕಾರಿ ರೂಪದಲ್ಲಿ ತಲುಪಿಸಕ್ ಬಹಳ ಅನುಕೂಲ ಆಯ್ತು ಸರ್. ಸರ್, ಈಗ ತೋಟಗಾರಿಕೆಯ ಇಲಾಖೆ ಒಳಗಡೆಗೆ ಅದರಲ್ಲೂ ನಿಮ್ಮ ಸಂಡೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಇದರ ಹವಾಮಾನ, ಇದರ ಭೂಮಿಯ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಯಾವ್ಯಾವ ಬೆಳೆಗಳು ಸಮೃದ್ಧವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ, ಇದರ ಅಂಕಿಅಂಶವನ್ನು ನೀವು ಇಟ್ಕೊಂಡು ಯಾವ ರೀತಿ ಯೋಜನೆಗಳನ್ನು ಹಾಕೊಂಡಿದ್ದೀರಿ? ನಮ್ಮ ಸಂಡೂರ ತಾಲೂಕಿನಲ್ಲಿ ಯಥೇಚ್ಛವಾಗಿ ಹೋದ ವರ್ಷದಿಂದ ಈ ವರ್ಷ ಚೆನ್ನಾಗಿ ಮಳೆ ಆಗಿದೆ. ಇಲ್ಲಿ ನಾವು ಏನಪ್ಪ ಅಂದ್ರೆ ತೋಟಗಾರಿಕೆ ಬೆಳೆಯಲ್ಲಿ ಸಂಬಂಧಪಟ್ಟಂಗೆ ಬಾಳೆ, ಮಾವು, ಅದರ ಜೊತೆಗೆ ಈಗ ನಾವು ಪೇರ್ಲನ್ನು ಕೂಡ ಮಾಡ್ರಿ ಅಂತ ರೈತರಿಗೆ ಪಪ್ಪಾಯ ಕೂಡ ಮಾಡಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ಹೆಚ್ಚುವಾಗಿ ತೂಕ ಮತ್ತು ಕ್ವಾಲಿಟಿಯಲ್ಲಿ ಚೆನ್ನಾಗಿ ಬರ್ತಾ ಇದೆ. ನಮ್ಮದು ಬಾಳೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಕೃಷಿ ಬೆಳೆಯನ್ನು ಕೂಡ ಆಗಿರ್ಬೋದು. ಹಂಗಾಗಿ ಈಗ ಏನಾಗುತ್ತೆ ಅಂದ್ರೆ ನಮ್ಮ ರೈತ ಬಾಂಧವರು ಜಾಸ್ತಿ ಇಲ್ಲಿ ನಮ್ಮ ಪ್ರದೇಶಕ್ಕೆ ಯಾವುದು ಒಗ್ಗೂಡುತ್ತೆ ಅದನ್ನು ವಿಚಾರ ಮಾಡಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಅವರಿಗೆ ಉತ್ತಮವಾದ ಆದಾಯನು ಸಿಗುತ್ತೆ. ಆಮೇಲೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೀವಿ, ನಮ್ಮ ಭಾಗದಲ್ಲಿ ಈಗ ಬಾವಳ್ಳಿಯಲ್ಲಿ ಒಂದು 1.5 ಎಕರೆ ಮಾಡಿಸಿದೀವಿ, ಮತ್ತೆ ತುಂಟಿ ಭಾಗದಲ್ಲಿ ಒಬ್ರು ಮಾಡ್ತಾ ಇದ್ದಾರೆ. ಆ ರೀತಿ ಒಬ್ಬರಿಗೊಬ್ಬರು ಅರಿತುಕೊಂಡು ಬೇರೆ ಬೆಳೆ, ಒಂದೇ ಬೆಳೆ ಮಾಡೋದಕ್ಕಿಂತ ಬೇರೆ ಬೆಳೆಗೆ ಅವಲಂಬಿತವಾಗಿ ಹೋಗೋದ್ರಲ್ಲಿ ಏನಪ್ಪ ರೈತ ಸ್ವಾವಲಂಬನೆ ಬದುಕಕ್ಕೆ ಬಹಳ ಯೋಗ್ಯ ಆಗುತ್ತೆ ಸರ್. ತೋಟಗಾರಿಕೆ ಬೆಳೆಗಳ ಫಸಲುಗಳಿಗೆ ರೋಗ ರುಜಿನಗಳು ಬರ್ತವೆ, ಕೀಟಬಾಧೆ ಇರ್ತದೆ ಅಥವಾ ಹುಳುಗಳ ಕಾಟ ಇರ್ತದೆ, ಇಂತಹ ಸಂದರ್ಭದಲ್ಲಿ ವಿಜ್ಞಾನಿಗಳ ಅಗತ್ಯ ಇರ್ತದೆ ಸೂಕ್ತ ಸಲಹೆ ಮಾರ್ಗದರ್ಶನ ಮಾಡೋದಕ್ಕೆ. ನಿಮ್ಮ ಇಲಾಖೆಯಿಂದ ಈ ರೀತಿಯ ಸಲಹೆ ಮಾರ್ಗದರ್ಶನ ನೀಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ತೋಟಗಾರಿಕೆ ಬೆಳೆ ಕೀಟ ರೋಗಗಳ ಹಾವಳಿ ಸರ್ವೇ ಸಾಮಾನ್ಯವಾಗಿರುತ್ತದೆ. ನಮ್ಮಲ್ಲಿ ಏನಾಗುತ್ತಂದ್ರೆ, ಈಗ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ MSc ಮಾಡಿದಂತ ಹುಡುಗರು ಇದ್ದಾರೆ, ಅವರು ಹೆಚ್ಚಾಗಿ ಕಾರ್ಯನಿರ್ವಹ. ಅದರ ಜೊತೆಗೆ ನಮ್ಮ ಸಮೀಪದ ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಅಗರಿ ಅಂತ ಇದೆ ಅಲ್ಲಿ, ಅದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಒಬ್ಬರು SMS ಅಂತ ಕರಿತೀವಿ ನಾವು, ಒಬ್ಬ ರೈತ ಸಂಪರ್ಕ ವ್ಯಕ್ತಿ ಅಂತ ಇರ್ತಾರೆ. ಅವ್ರನ್ನ ನಾವು ವಿಚಾರ ಮಾಡಿಕೊಂಡು ಆ ಕೊಪ್ಪಳದಲ್ಲಿ ಇರತಕ್ಕಂತ ಮುನ್ರಾಬಾದ್ ತೋಟಗಾರಿಕಾ ಮಹಾವಿದ್ಯಾಲಯ ಇರ್ಬೋದು, ಮತ್ತೆ ರಾಯಚೂರಿನಲ್ಲಿ ನಮ್ಮಲ್ಲಿ ಕೂಡ ನೀವು ಏನ್ ಮಾಡ್ತೀವಿ, ಆಪ್ ಸಿಸ್ಟಮ್ ಅಲ್ಲಿ ರೈತರಿಗೆ ಏನಾದ್ರು ತೊಂದರೆ ಆಗಿದ್ರೆ ಆ ಫೋಟೋ ತೆಗೆದ್ಬಿಟ್ಟು ನಮ್ಗೆ ಗೊತ್ತಾದ್ರೆ ನಾವೇ ಅವ್ರಿಗೆ ತಿಳಿಸ್ತೀವಿ ಈ ತರ ಹಿಂಗ ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ವಿ. ಇನ್ನು ಗೊತ್ತಾಗಲಿಲ್ಲ ಅಂದ್ರೆ ಕೂಡ ಬೇರೆ ಕಡೆಯಿಂದ ಸಲಹೆಯನ್ನು ಪಡೆದುಕೊಟ್ಟು ಅವ್ರಿಗೆ ರೈತರಿಗೆ ಮಾಹಿತಿ ಕೊಟ್ಟಾಗ ಏನಾಗುತ್ತಂದ್ರೆ ರೈತರು ತುಂಬಾ ಖುಷಿಯಿಂದ ಅವ್ರು ತಮ್ಮ ಬೆಳೆಯನ್ನು ಬೆಳೆಯೋದ್ರಲ್ಲಿ ಅನುಕೂಲ ಆಗ್ತದೆ ಸರ್. ಇವತ್ತು ಸರ್ಕಾರದಿಂದ ಸ್ಮಾರ್ಟ್ ಅಗ್ರಿ ಈ ತರದ ಆಪ್ಗಳೆಲ್ಲ ಬಂದಿದೆ ಮೊಬೈಲ್ಗಳಲ್ಲಿ ಬಳಕೆ ಮಾಡಿಕೊಂಡು, ರೈತರೇ ತಮ್ಮ ಬೆಳೆಗಳ ಸಾಮಾನ್ಯವಾಗಿ ಕಾಡುವಂತ ರೋಗಗಳನ್ನ ಬಗ್ಗೆ ಅಪ್ಡೇಟ್ ಮಾಡಿ ಅಥವಾ ಅಪ್ಲೋಡ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಆದ್ರೆ ವಾಸ್ತವವಾಗಿ ರೈತರು ಅಷ್ಟು ಅಪ್ಡೇಟ್ ಆಗಿದಾರ, ಈ ಬಗ್ಗೆ ನಿಮಗೆ ಅಂಕಿಅಂಶ ಏನಿದೆ ಅಂತ? ಈಗೆಲ್ಲ ಈಗ ಯಾಂತ್ರಿಕ ಇದರಲ್ಲಿ ಅಥವಾ ಮೊಬೈಲ್ ಇದರಲ್ಲಿ ಕೂಡ ಪ್ರತಿಯೊಂದನ್ನು ಕೂಡ ನಾವು ನಮ್ಮ ಸಂಪರ್ಕ ಮಾಡೋದು ಕೂಡ ಅದರಲ್ಲಿ ಮಾಡುವ. ಅದರಲ್ಲಿ ಏನಾಗ್ತದೆ, ಎಲೆಕ್ಟ್ರಾನಿಕ್ಸ್ ಇದರಲ್ಲಿ 100% ಇದಾಗಲ್ಲ, ಮಾಹಿತಿ ರೈತರಿಗೆ ಸಿಗೋದಲ್ಲ. ಏನು ಒಂದು 75% ಎಕ್ಯುರೇಟ್ ಇರಬಹುದು ಅಥವಾ ಇಲ್ಲ, ಅದರಲ್ಲಿ 4-5 ಆಪ್ಷನ್ಸ್ ಕೊಟ್ಬಿಡ್ತಾರೆ, ಈ ತರ ರೋಗ ಇರ್ಬೋದು ಈ ತರ ಇದೆಲ್ಲ. ಅವಾಗ ಏನಾಗುತ್ತೆ, ರೈತರು ಬಂದಲ್ಲದಲ್ಲಿ ಬಿಡ್ತಾರೆ. ಆದಷ್ಟು ರೈತ ಬಂದವರು ಏನಾಗುತ್ತೆ, ನಮ್ಮ ತೋಟಗಾರಿಕೆ ಇಲಾಖೆಯರ ಆಗಲಿ, ಕೃಷಿ ಇಲಾಖೆಯರ ಆಗಲಿ, ಇಲ್ಲ ಪಕ್ಕದಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಾಗಲಿ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅದರ ನಿಖರವಾದ ಮಾಹಿತಿಯನ್ನು ಪಡೆದ್ರೆ ಇನ್ನೂ ಅನುಕೂಲ ಅಂತ ನನ್ನ ಒಂದು ಕೋರಿಕೆ ಸರ್. ಇನ್ನೊಂದು ಸಾಮಾನ್ಯ ಪ್ರಶ್ನೆ ಸರ್, ಒಂದ್ ಕಡೆಗೆ ಕೃಷಿ ತೋಟಗಾರಿಕೆ ಏನಾಗಿರ್ಬೋದು, ರೈತರು ಅಂದ್ರೆ ಒಂದು ಹಿರಿಯ ತಲೆಮಾರಿನ ಜನರೇಷನ್ ಅನ್ಕೊಳ್ತೀವಿ, ಇದರಲ್ಲಿ ಇವತ್ತು ಯುವಕರ ಪಾಲ್ಗೊಳ್ಳುವಿಕೆ ಹೇಗಿದೆ, ಅವರ ಆಸಕ್ತಿ ಅವರಲ್ಲಿ ಮೂಡ್ತಾ ಇದೆಯಾ, ಹೇಗಿದೆ ಸರ್? ರೈತ ಬಾಂಧವರಲ್ಲಿ ಏನಪ್ಪ ಅಂದ್ರೆ, ಈಗ ಯುವಕರು ನಮ್ಮ ಹಿಂದಿನ ನಮ್ಮ ತಾತ ಮುತ್ತಾತ ಎಲ್ಲರೂ ಕೂಡ ಕೃಷಿಯಿಂದನೇ ಅವಲಂಬಿತನೇ ಆಗಿ ಬಂದವರು. ಅಂತ ಪ್ರಸಂಗದಲ್ಲಿ ಇವಾಗ ಏನಾಗಿದೆ, ಹೊಸ ನಮ್ಮ ಜನರೇಷನ್ ಯೂತ್ಸ್ ಏನಿದೆ ಈ ತೋಟಗಾರಿಕೆಯಲ್ಲಿ ಇನ್ವಾಲ್ವ್ಮೆಂಟ್ ಆಯ್ತಪ್ಪ ಅಂದ್ರೆ, ಈಗ ನಾನು ನೋಡಿದಂಗೆ ಈಗ ನನಗೆ ಒಂದು 40 ಏಜ್. ಈಗ ನಾವು ನಮ್ಮ ತಾತರಲ್ಲಿ ನಾವು ಸಣ್ಣರು ಇರಬೇಕಾದ್ರೆ ಪ್ರತಿಯೊಂದು ಹೊಲದಲ್ಲಿ ಕೂಡ ಬದುವಿಗೆ ಆಗಿರ್ಬೋದು ನಡುಕ ಆಗಿರ್ಬೋದು ತರಕಾರಿ ಬೆಳೆಯನ್ನು ಹಾಕ್ತಿದ್ರು, ಬೇರೆ ಬೇರೆ ಒಂದು 5-6 ತರಕಾರಿ ಹಾಕ್ತಿದ್ರು. ಈಗ ಅವೆಲ್ಲ ಏನಾಗಿದೆ ಅಂದ್ರೆ ಮರ್ತು ಬಿಟ್ಟಿದ್ವಿ ನಾವು, ಒಂದು ಬೆಳೆಗೆ ಅವಲಂಬನೆ ಆಗಿಬಿಟ್ಟಿದ್ವಿ. ನಮಗೇನಾಗಿದೆ ಅಂದ್ರೆ, ಈಗ ನೇಚರ್ ಜೊತೆ ಏನಾಗುತ್ತಂದ್ರೆ ಬಹಳ ನಾವು ಅದ್ರ ಜೊತೆ ಒಂಥರ ತದ್ವಿರುದ್ಧವಾಗಿ ಹೋಗ್ತಾ ಇದ್ವಿ ಒಂದೊಂದು ಇದರಲ್ಲಿ. ಇಲ್ಲ ಇದೇ ತರ ಬೆಳೆ ಮಾಡಿದ್ರೆ ನಮ್ಗೆ ಇನ್ಕಮ್ ಬರುತ್ತೆ, ಅದ್ರ ಜೊತೆಗೆ ಏನು ಪಾರಂಪರಿಕ ಕೃಷಿಯನ್ನು ನಾವು ಅವಲಂಬನೆ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಾವು ಈಗ ನಾವೆಲ್ಲ ಪ್ರತಿಯೊಂದು ಏನೇ ತರಕಾರಿ ತರಬೇಕಂದ್ರೆ ಸಿಟಿನ ಅವಲಂಬನೆ ಆಗಿದ್ದೀವಿ ನಾವು. ಮೊದಲು ಹಂಗೆ ಇರ್ಲಿಲ್ಲ, ಅವಾಗ ರೈತರು ಹೊಲದಲ್ಲಿ ಸಾಯಂಕಾಲ ಬರ್ಬೇಕಾದ್ರೆ ಪುಂಡೆ ಪಲ್ಲೆ ಇಬ್ಬರದಾಗ ಇನ್ನೊಬ್ರದ ತಗೊಂಡು ಬಂದು ಬೆಳೀತಿದ್ರು. ಅಂತಂದ ನಾನು ಹೊಸ ಯುವ ಪೀಳಿಗೆ ಕೇಳೋದು ಏನಪ್ಪ ಅಂದ್ರೆ, ಹೊಸ ಯುವ ಪೀಳಿಗೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಈಗ ನನಗ ಒಂದು ಸಂಡೂರಿನಲ್ಲಿ ಒಂದು ಬೆಂಗಳೂರು ಹುಡುಗರೆಲ್ಲ ಇಂಜಿನಿಯರ್ ಇದನ್ನೆಲ್ಲ ಮುಂಚೆ ಮುಂದೆ ಈಗ ಲಾಕ್ಡೌನ್ ನಿಡುಗುರ್ತಿ ಆ ಭಾಗದಲ್ಲಿ ಎಲ್ಲ ಬಂದು ಡಿಸ್ಕಸ್ ಮಾಡಿದ್ರು, ಅವರು ಕೂಡ ಈಗ 10 ಎಕರೆ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇದೆ. ಆ ರೀತಿ ಪ್ರತಿಯೊಬ್ಬರು ಒಂದು ಊರಿಂದ ತಿಳಿದವರು ಇದು ಇನ್ವಾಲ್ವ್ಮೆಂಟ್ ಆಯ್ತಪ್ಪ ಅಂದ್ರೆ ಅವರು ಕೂಡ ಸ್ವಾವಲಂಬಿಗಳು ಆಗ್ತಾರೆ. ನಮ್ಮ ಸಂಡೂರಿನಲ್ಲಿ ಏನಾಗುತ್ತೆ ಅಂದ್ರೆ ಬರ ಪ್ರದೇಶ ಅನ್ನೋದು ಒಂದು ನಾವು ತೊಲಗಿಸಬಹುದಂತ ನನ್ನ ಒಂದು ಕೋರಿಕೆ ಸರ್. ನಿಮ್ಮ ಕ್ರಿಯಾ ಯೋಜನೆಯಲ್ಲಿ ಯುವಕರನ್ನು ಒಳಗೊಳ್ಳುವ ಹಾಗೆ ತರಬೇತಿಗಳಾಗಿರ್ಬೋದು ಸಭೆಗಳಾಗಿರ್ಬೋದು ಇಂಥವುಗಳೇನೋ ಚಟುವಟಿಕೆಗಳು ನಡೀತಾ ಇದಾವ? ಇಲ್ಲ, ನಮ್ಮ ಇಲಾಖೆಯಿಂದ ಏನಾಗುತ್ತೆ, ರೈತರಿಗೆ ಯುವಕರು ಅಂತ ಪರ್ಟಿಕ್ಯುಲರ್ ಆಗಿ ಯಾವ ಇರೋದಿಲ್ಲ. ರೈತರು ಅಂದ್ರೆ ಏನ್ ಮಾಡ್ತೀನಿ, ಯುವಕರಾಗಿರ್ಬೋದು ವಯಸ್ಕರಾಗಿರ್ಬೋದು ಯಾರೋ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ಭಾಗವಹಿಸಿಕೊಂಡು ಈಗ ತರಬೇತಿ ಬೇಕಂದಾಗ ನಾವೇನ್ ಮಾಡ್ತೀವಿ, ಈ ವರ್ಷ ಏನ್ ಕೋವಿಡ್ ಇರೋದ್ರಿಂದ ಯಾವ ತರಬೇತಿ ನಡೆಸ್ತೀವಿಲ್ಲ. ನಾನು ಇಲ್ಲಿ ನಾನು ಬಂದ ಮೇಲೆ ಜೇನು ಇದ್ರ ಬಗ್ಗೆ ಇದನ್ನ ಮಾಡಿದೆ, ಇಲ್ಲಿ ಜೇನು ಯಥೇಚ್ಛವಾಗಿ ಸಿಗುತ್ತೆ ನಮ್ಮ ಸಂಡೂರು ಭಾಗದಲ್ಲಿ. ಅದೇ ರೀತಿ ಒಂದು 3 ಜನಕ್ಕೆ ಮಧುವನ ಅಂತ ಕೊಟ್ಟಿದ್ದೀನಿ. ಅವ್ರು ಇಲ್ಲಿ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂತ ವಿರಕ್ತ ಮಠದ ಅವರಿಗೆ ನಾನು ಒಂದು ಯೂನಿಟ್ ಕೊಟ್ಟಿದ್ದೆ, ಅವರು ಕೂಡ ಈಗ ಜೇನಿನಲ್ಲಿ ಆಸಕ್ತಿ ವಹಿಸ್ತಾರೆ. ಅದೇ ರೀತಿ ಬೇರೆ ರೈತರನ್ನು ಕೂಡ ರೈತರನ್ನು ಆಗಿರ್ಬೋದು, ಅದು ನಮ್ಮ ಇಲಾಖೆಯಿಂದ ಏನಾಗುತ್ತೆ, ಒಂದು ಜೇನು ಪೆಟ್ಟಿಗೆಗೆ 4,500 ಇರುತ್ತೆ. 4,500 ರೈತರು 1,500 ಕೊಟ್ರೆ ನಾವು ಏನ್ ಮಾಡ್ತೀವಿ, ಇನ್ನು 3,500 ಹಾಕ್ಬಿಟ್ಟು ರೈತರ ಒಂದಿಕೆ ಸೇರಿಸಿಕೊಂಡು ಕೊಟ್ರೆ ಒಂದು ರೈತ ಆಗಿರ್ಬೋದು ಯಾರಾದ್ರೂ ಮಿನಿಮಮ್ ಅಂದ್ರೆ 4 ಪೆಟ್ಟಿಗೆ ಕೊಡಲು ನಮ್ಗೆ ಅವಕಾಶ ಇರುತ್ತೆ. ಅಂತವ್ರು ಕೂಡ ಏನೋ ಜೇನು ಮನೆಯಲ್ಲಿ ಜೇನು ಅಂದ್ರೆ ಏನಾಗುತ್ತೆ, ನಾವು ಬದುಕಬೇಕಂದ್ರೆ ಮುಂದಿನ ಒಂದು ಇದರಲ್ಲಿ ಜೇನು ಬೇಕೇ ಬೇಕಾಗುತ್ತೆ. ಅದರಲ್ಲಿ ಜಂಬಟ್ಟಿಗೆ ಜೇನು ಅಂತ ಹೇಳ್ತೀವಿ ನಾವು, ಆಮೇಲೆ ಸಣ್ಣದು ಚಿಟಿಗೆ ಜೇನು ಅಂತ ಹೇಳ್ತೀವಿ, ಅದನ್ನೆಲ್ಲ ನೋಡಿರ್ತೀವಿ ನಾವು ಸರ್ವೇ ಸಾಮಾನ್ಯ. ಅದನ್ನ ಬೆಳವಣಿಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಜಾಸ್ತಿ ಆಗಿಬಿಟ್ಟು ಇಳುವರಿ ಜಾಸ್ತಿ ಆಗುತ್ತೆ. ಅಂತದ್ದು ಕೂಡ ನಮ್ಮ ಇಲಾಖೆಯಿಂದ ನಾವು ಅನುಷ್ಠಾನ ಮಾಡ್ತಾ ಇದೀವಿ. ರೈತ ಬಾಂಧವರು ಆಸಕ್ತಿ ಇರೋರು 1 ಬಾಕ್ಸು 2 ಬಾಕ್ಸು ಅವ್ರ ತಗೊಂಡು ಮನೆ ಹತ್ರನೇ ಇಡಬಹುದು, ತೋಟದಲ್ಲಿ ಇಡಬಹುದು. ಈ ರೀತಿ ಯುವಕರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ತಿಳ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಹಿರಿಯರ ಮನೆಯಲ್ಲಿ ಇರ್ತಕ್ಕಂತ ಅಪ್ಪ ಅಮ್ಮನಿಗೆ ಅವ್ರಿಗೆ ಕೂಡ ಒಂದು ಖುಷಿ ಆಗುತ್ತೆ, ನಮ್ಮ ಹುಡುಗರೆಲ್ಲ ಮಾಡ್ತಾ ಇದಾರಪ್ಪ ಅಂತಂದು. ಈ ರೀತಿ ಎಲ್ಲರೂ ನಾನು ಯುವಕರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಯುವಕರಲ್ಲಿ ಏನಾಗುತ್ತೆ ಅಂದ್ರೆ ಮುಂದೆ ಬಂದು ಯಾವ್ದಾದ್ರು ಒಂದನ್ನ ಮಾಡ್ರಿ, ಸ್ಟಾರ್ಟಿಂಗ್ ಮಾಡಿದ್ರೆ ಏನಾಗುತ್ತೆ ಬಹಳ ಅನುಕೂಲ ಆಗುತ್ತೆ ಅಂತೇಳಿ ನಾನು ಒಂದು ಕೋರಿಕೆ ಸರ್? ಜೇನು ಸಾಕಾಣಿಕೆ ಸುಲಭವಾಗಿ ಮನೆಯೊಳಗೆಲ್ಲ ಮಾಡಬಹುದು ಅಂತೀವಿ, ಈ ಬಗ್ಗೆ ರೈತರಿಗೆ ಆ ತರದ ಏನಾದರೂ ತರಬೇತಿಗಳು ನಡೀತಾ ಇದೆ ಸರ್? ಜೇನು ಸಾಕಾಣಿಕೆ ಪ್ರತಿಯೊಬ್ಬರು ಮನೆಯಲ್ಲಿ ಮಹಿಳೆಯರು ಮಾಡಬಹುದು, ಯಾರ ಪುರುಷರು ಕೂಡ ಮಾಡಬಹುದು. ನಾ ಇಲ್ಲಿ ಸಂಡೂರಿಗೆ ಬಂದ್ಮೇಲೆ ಒಂದು ಮಧುವನ ಅಂತ ಒಂದು ಕಾರ್ಯಕ್ರಮ ಮಾಡಿದೆ, ಅದರಲ್ಲಿ ಕೂಡ ಫಸ್ಟ್ ಎದುರ್ತಿದ್ರು ಜೇನು ಕಡಿಯುತ್ತೆ ಜೇನು ಕಡಿಯುತ್ತೆ, ಅದು ಏನು ಆಗೋದಿಲ್ಲ. ಜೇನಿನ ವಿಶೇಷತೆ ಎಷ್ಟಿದೆ ಅಂದ್ರೆ, ನಾನು ತಿಳಿದ್ಬಿಟ್ಟು ಕೊಪ್ಪಳದಲ್ಲೆಲ್ಲ ಮಧುವನ ಎಲ್ಲ ಮಾಡಿದಾಗ ಒಬ್ರು ಹೆಗಡೆ ಅಂತ ಇದ್ದಾರೆ ಶಿರ್ಸಿ ಅವರು, ಅವರು ಒಂದು ಜೇನು ಕಚ್ಚಿದ್ರೆ 500 ರೂಪಾಯಿ ಕೊಟ್ಟು ಹೋಗ್ತಾರೆ. ಅದರಲ್ಲಿ L1 L2 ಅಂತಂದೇ ಒಂದು ಇದೆ, ಅದು ತೊಡೆಗೆ ವಾತ ಗೀತ ಬಂದ್ರೆ ಅವ್ರಿಗೆಲ್ಲ ಕಚ್ಚಿದ್ರು 500 ರೂಪಾಯಿ. ಅವ್ರಿಗೆ ಆಶ್ಚರ್ಯ ಆಯ್ತು. ಈಗ ಅವರು ಕೂಡ ಒಬ್ಬ ಏನಿಲ್ಲ ಏನಾಗಿದೆ ಅಂದ್ರೆ, ಜೇನಿನಿಂದ ನಾವು ಬೆಳವಣಿಗೆ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡು ಮಾರ್ಗದರ್ಶಕ ಇಲ್ಲಿ ನಮ್ಮ ಪಕ್ಕದಲ್ಲಿ ಬಳ್ಳಾರಿಯಲ್ಲಿ ಅರವಿಂದ್ ಅಂತ ಇದ್ದಾರೆ, ಅವರನ್ನು ಕೂಡ ನೀವು ವಿಚಾರ ಮಾಡಿದ್ರೆ ಜೇನಿನಲ್ಲಿ ಎಲ್ಲಾ ತರದ ಏನೇನ್ ಮಾಡಬಹುದು, 4,500 ರಿಂದ 5,000 ಒಂದು ಲೀಟರ್ಗೆ ಒಂದು ಕೆಜಿಗೆ ಇರ್ತಕ್ಕಂತ ಜೇನುಗಳನ್ನು ಲಭ್ಯವಾಗಿರುತ್ತವೆ. ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ, ನಾವು ಜೇನಿಗೆ ಯಾರಾದ್ರೂ ಒಬ್ಬರು ಮಾಡಿಬಿಟ್ಟು ಉಳ್ಳಾಗಡ್ಡಿ ಇದು ನಾವು ಬೀಜಕ್ಕೆ ಹಾಕ್ತಾರೆ, ಬೀಜಕ್ಕಾದಂತ ಪರಿಸ್ಥಿತಿಯಲ್ಲಿ ಅವಾಗ ಒಂದು 10 ಬಾಕ್ಸ್ಗಳನ್ನ ರೈತರು ಹೊಲದಲ್ಲಿ ಇಟ್ಟರೆ ಒಂದು ನಮ್ಗೇನಾಗುತ್ತೆ 50% ಎವರೇಜ್ ಇಳುವರಿ ಬರ್ತಕ್ಕಂಥದ್ದು, 90% ವರೆಗೆ ಇಳುವರಿ ಜಾಸ್ತಿ ಆಗುತ್ತೆ ಸರ್, ಜಾಸ್ತಿ ಆಗುತ್ತೆ. ಜೇನಿನ ಮಹತ್ವ ಬಹಳ ಇರೋದ್ರಿಂದ ದಯವಿಟ್ಟು ರೈತರು ಯಾರಾದರೂ ಒಬ್ರು ಒಂದೊಂದೇ ಬಾಕ್ಸ್ ತಗೊಂಡು ಹೋಗ್ಲಿ, ಒಂದೊಂದೇ ಬಾಕ್ಸ್ ಇಂದ ಡೆವಲಪ್ಮೆಂಟ್ ಆಗಿದ್ದು ಅವ್ರಿಗೂ ಕೂಡ ಅನುಭವ ಆಗುತ್ತೆ ಅಂತ ಒಂದು ಇದು ಸರ್. ಒಳ್ಳೇದು ಸರ್. ಹನುಮಪ್ಪ ನಾಯಕ್ ಜರಕುಂಟೆ ಸರ್ ಅವರೇ, ಸಂಡೂರು ತಾಲೂಕಿನ ಹಿರಿಯ ಸಹಾಯಕ ನಿರ್ದೇಶಕರಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ರಿ. ಇದುವರೆಗೂ ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ನಿಮ್ಮ ಇಲಾಖೆಯಿಂದ ಏನೆಲ್ಲ ರೈತರಿಗೆ ಸಮಗ್ರ ಕೃಷಿಯನ್ನು ಮಾಡಿಕೊಳ್ಳಕ್ಕೆ ಏನೆಲ್ಲ ಅವಕಾಶಗಳಿದ್ದಾವೆ ಅದರ ಸದುಪಯೋಗ ನಾವು ಪಡಿಸಿಕೊಳ್ಳೋದಕ್ಕೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಸುಸ್ಥಿರ ಕೃಷಿಗೆ ತೋಟಗಾರಿಕೆ ಬೆಳೆಗಳ ಮಹತ್ವ ಕುರಿತಾಗಿ ಡಾಕ್ಟರ್ ಹನುಮಪ್ಪ ನಾಯಕ್ ಜರಕುಂಟೆ ಅವರೊಂದಿಗೆ ಸಂದರ್ಶನ ಕೇಳಿದರೆ, ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ 3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ, ಮಳೆಯು ಬಂದರ ಬರಚಕ್ಕ ಬೆಳಿತಾನ.

ಅರಿವುದು ಕೆಟ್ಟದಿಂದ ಉತ್ತಮನ್ನ ಬಯಲಲಿ ಚೆಲ್ಲಿ ಸುರಿವುದು ಅದ್ಭುತವರು ಎಲ್ಲ ಮುಚ್ಚಿ ಬಯಲ ಹೊಟ್ಟೆ ಬಿಳಿವುದು ಕೆಟ್ಟದಲ್ಲಿ ಮೇಲೆ ಬಂದ